ಹಾಳಾಗುತ್ತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಹೇಗ ಹಾಳಾಗುತ್ತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಇರುದಿಲ್ಲ ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ ಹುಡು ಮಣ್ಣು ಸೆಗಡಿ ಹಾರಾಡತಾವ ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ ತಿಪ್ಪೆಗಿನ ಸೆಗಣಿ ತೇಲಾಡಿ ಹೋಗ್ತಾದ ಅಂತಾರ ತೇಲಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಕಟ್ಟತಿರಿ ಹರಕ ಚೀಲ ಹೊಲ ಮುಟ್ಟದಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ ಇದಕ ಅಂತಾರ ನಡೆದಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಿರಿ ಮನೆ ಕಡೆ ಸರಸರ ಬೆರಕನಿಲ್ಲಂದ್ರ ಮಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂಗ ತಪ್ಪಿ ಹೆಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಹೆಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ನಿನಗ ಬಂಚೂರ ನಿನಗ ಬಂಚೂರ ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಕೊಂಚ ಮೋಜು ಕೊಂಚ ಮಸ್ತಿಯೊಂದಿಗೆ ಬುದ್ಧಿಗೆ ಚುರುಕು ಮುಟ್ಟಿಸುವ ನವನವೀನ ಆಟ ಆಟ ಹುಡುಗಾಟ ಪ್ರತಿ ತಿಂಗಳ ಎರಡನೇ ಶುಕ್ರವಾರದಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093 STD ಕ್ರಮಾಂಕ 08394. ತಪ್ಪದೆ ಕೇಳಿ ಭಾಗವಹಿಸಿ. ನೇರ ಫೋನಿನ್ ಆಟ ಹುಡುಕಾಟ. ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಹೆಂಗ ಮಲ್ಲಿಗೆಯ